ಶ್ರೀಮಂತಿಕೆ ಪರಿಚಯಿಸಲು ಸಿದ್ದತೆ. ಹಾಗೂ ಮಂಗಳೂರಿಗೆ ಇದೇ 11ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆತ್ಮೀಯ ಶ್ರೋತೃ ಬಾಂಧವರೇ, ಸೋಮವಾರದಿಂದ ಗುರುವಾರದವರೆಗೆ ಮಧ್ಯಾಹ್ನ 2:35 3 ಗಂಟೆಯವರೆಗೆ ಬಾಂಧನಿಯಲ್ಲಿ ಪಠ್ಯಾಧಾರಿತ ವಿಷಯಗಳ ವಿಶೇಷ ಸರಣಿ ಸಂಚಯ ಪ್ರಸಾರವಾಗುತ್ತಿದೆ. ನಮಸ್ಕಾರ, ನಾನು ಶಿಕ್ಷಣ ಸಚಿವ ನಾಗೇಶ್. ನಮ್ಮ ಇಲಾಖೆಯ ಸಹಯೋಗದೊಂದಿಗೆ ಆಕಾಶವಾಣಿ ಮಕ್ಕಳಿಗೋಸ್ಕರ ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತರ್ತಿದೆ. 1ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳ ಕಲಿಕಾ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಮಾಡ್ಕೋಬೇಕು ಅಂತೇಳಿ ಮನವಿ ಮಾಡ್ತೀನಿ. ಸಮಯ 6:50. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಮಾನವರ ಹಾಲಿಗೆ ಸಾಟಿಯಾದ ಕತ್ತೆ ಹಾಲು, ಇದರ ಪ್ರಾಮುಖ್ಯತೆ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರ ಕ್ರಿಯೆ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿನುತಾ ಕೆಎಂ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ. ಹಾಸನ ನಗರದ ಪ್ರತಿಷ್ಠಿತ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜಿನ ವತಿಯಿಂದ 10ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಸ್ಕಾಲರ್ಶಿಪ್ ರೂಪದಲ್ಲಿ 50,000 ರೂಪಾಯಿಗಳನ್ನು ನೀಡಲಾಗುತ್ತಿದ್ದು, ಇದೇ ಭಾನುವಾರ ಫೆಬ್ರವರಿ 5ರಂದು ಬೆಳಿಗ್ಗೆ 10:30 ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಆನ್ಲೈನ್ ಮೂಲಕ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿದೆ. ರಿಜಿಸ್ಟರ್ ಮಾಡಿಕೊಳ್ಳಲು ವೆಬ್ಸೈಟ್ ವಿಳಾಸ www.masterpucollege.com. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08172297164 ಮತ್ತೊಮ್ಮೆ 08172297164. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾನವರ ಹಾಲಿಗೆ ಸಾಟಿಯಾದ ಕತ್ತೆ ಹಾಲು, ಇದರ ಪ್ರಾಮುಖ್ಯತೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರಕ್ರಿಯಾ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಕೆ ವಿನೂತನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕತ್ತೆ ಹಾಲಿನ ಮಹತ್ವ ಹಾಗೂ ಪ್ರಾಮುಖ್ಯತೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇತಿಹಾಸವನ್ನ ನೋಡಿದ್ರೆ ಬಹಳ ವರ್ಷಗಳಿಂದಲೂ ಕೂಡ ಈ ಕತ್ತೆ ಹಾಲಿನ ಬಳಕೆಯನ್ನ ಮನುಷ್ಯರು ಕೂಡ ಮಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಕತ್ತೆಯ ಹಾಲಿರ್ಬಹುದು, ಗಂಜಲ ಇರಬಹುದು, ಅದರ ತ್ಯಾಜ್ಯ ಇರಬಹುದು, ಇವೆಲ್ಲವೂ ಕೂಡ ಒಂದಷ್ಟು ಶ್ರೇಷ್ಠವಾದದ್ದು. ಈ ನಿಟ್ಟಿನಲ್ಲಿ ಅದರ ತ್ಯಾಜ್ಯವನ್ನ ನಮ್ಮ ಕೃಷಿ ಬೆಳೆಗಳಲ್ಲಿ ಬಳಕೆಯನ್ನ ಮಾಡುವಂಥದ್ದನ್ನ ನೋಡಬಹುದು. ಹಾಗೆಯೇ ಅದರ ಹಾಲಿನ ಸೇವನೆಯನ್ನ ಮನುಷ್ಯರು ಕೂಡ ಮಾಡ್ತಾ ಇರುವಂತದನ್ನ ಕಾಣಬಹುದು. ಒಂದಷ್ಟು ವಿಭಿನ್ನವಾಗಿ ವಿಶಿಷ್ಟವಾಗಿ ಕತ್ತೆಯ ಹಾಲು ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಏನೆಲ್ಲ ವಿಶಿಷ್ಟತೆ ಇದೆ ಅದರಲ್ಲಿ, ಅದರ ಮಹತ್ವ ಏನು, ಅದರ ಪ್ರಾಮುಖ್ಯತೆ ಏನು, ಅದರ ಬಳಕೆಯಿಂದ ಮನುಷ್ಯರು ಏನೆಲ್ಲ ಪ್ರಯೋಜನಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರ ಕ್ರಿಯಾ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೆ ವಿನೂತನ್ ಅವರು. ವಿನೂತನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕತ್ತೆ ಹಾಲಿನ ಬಗ್ಗೆ ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ, ಹೆಚ್ಚು ಮಾತನಾಡ್ತೇವೆ, ಅದರ ಬಳಕೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ಕತ್ತೆ ಹಾಲಿಗೆ ಬಹಳ ಹೆಚ್ಚು ಬೇಡಿಕೆ ಬಂದಿರುವಂತದ್ದನ್ನು ಕೂಡ ನಾವು ಕಾಣಬಹುದು. ಅದರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮೊದಲು, ಹಾಲನ್ನ ಇವತ್ತು ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಅದೊಂದು ಪರಿಪೂರ್ಣವಾದಂತಹ ಆಹಾರ ಅಂತ ಹೇಳಿ ಹೇಳ್ತಾರೆ. ಹಾಲಿನ ಮಹತ್ವ ಏನು, ಯಾಕೆ ಅದನ್ನ ಪರಿಪೂರ್ಣವಾದಂತಹ ಆಹಾರ ಅಂತ ಹೇಳಿ ಕರೆಯಲಾಗುತ್ತೆ ಸರ್? ಸರ್, ಹಾಲನ್ನು ನಾವು ಅಮೃತಕ್ಕೆ ಹೋಲಿಸ್ತೇವೆ. ಅಬಾಲ ವೃದ್ಧರಾದಿಯಾಗಿ ಪ್ರತಿಯೊಬ್ಬರಿಗೂ ಇದು ಹಾಲು ಇತರೆಲ್ಲ ಆಹಾರ ಪದಾರ್ಥಗಳು ಹೋಲಿಸಿದ್ರೆ ಇದು ವಿಶಿಷ್ಟವಾಗಿ ತೋರುತ್ತದೆ. ಎಲ್ಲ ಸಸ್ತನಿಗಳ ಆರಂಭಿಕ ಜೀವನ ಇರ್ಬೋದು, ಶೈಶವಾವಸ್ಥೆಯಲ್ಲಿ ಹಾಲಿನಿಂದಲೇ ಪ್ರಾರಂಭವಾಗ್ತದೆ. ತಾಯಿ ಮೊದಲ ಹಾಲು ಮತ್ತು ಗಿಣ್ಣು ಹಾಲು ಇದು ಸರ್ವಶ್ರೇಷ್ಠ ಆಹಾರವೆಂದು ಈಗಾಗಲೇ ರುಜುವಾತಾಗಿದೆ, ಹಾಗೂ ಇದು ಎಲ್ಲ ಸಸ್ತನಿಗಳಿಗೆ ಅನ್ವಯಿಸುತ್ತದೆ. ಶೈಶಾವಸ್ಥೆಯಲ್ಲಿ ಹಾಗೂ ಬಾಲ್ಯದಲ್ಲಿ ದೇಹದ ಬೆಳವಣಿಗೆಗೆ ಹಾಗೂ ಬುದ್ಧಿಶಕ್ತಿಯ ವಿಕಾಸಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಹಾಲಿನಲ್ಲಿ ಒದಗಿವೆ. ಗಿಣ್ಣು ಹಾಲಿನಂತೂ ಇದು ಉತ್ಕೃಷ್ಟ ಪೋಷಕಾಂಶಗಳ ಜೊತೆಗೆ ಯಥೇಚ್ಛವಾಗಿ ರೋಗ ನಿರೋಧಕ ಅಂಶಗಳು ಹಾಗೂ ಸ್ವಾಸ್ಥ್ಯಕ್ಕೆ ಪೂರಕವಾದ ಪದಾರ್ಥಗಳಿವೆ. ಹೀಗಾಗಿ ನಾವು ಹಾಲನ್ನು ಪರಿಪೂರ್ಣ ಆಹಾರವೆಂದು ಪರಿಗಣಿಸುತ್ತೇವೆ. ಅನಾದಿಕಾಲದಿಂದ ನೋಡಬಹುದು, ಹಾಲು ಮಾನವನ ಆಹಾರದ ಅವಿಭಾಜ್ಯ ಅಂಗವಾಗಿದೆ. ಶೈಶಾವಸ್ಥೆಯಲ್ಲಿ ತಾಯಿ ಹಾಲಿನ ಮೇಲೆ ಪರಿಪೂರ್ಣ ಅವಲಂಬಿತನಾಗುವ ಮಾನವ ಬೆಳೀತಾ ಬೆಳೆಯುತ್ತಾ ಏನಾಗುತ್ತೆ, ಇತರ ಸಸ್ತನಿಗಳ ಹಾಲುಗಳನ್ನು ಸೇವಿಸಲಾರಂಭಿಸುತ್ತಾನೆ. ಹಾಲಿನಲ್ಲಿ ನೀರಿನ ಜೊತೆಗೆ ಕೊಬ್ಬು, ಸಾರಜನಕ, ಶರ್ಕರೆ ಪಿಷ್ಟ, ವಿಟಮಿನ್ ಹಾಗೂ ಖನಿಜಾಂಶಗಳು ಅದವಾಗಿ ಬೆರೆತದ್ರಿಂದ ಪ್ರತಿಯೊಬ್ಬರಿಗೂ ಇದು ಸುಲಭವಾಗಿ ಜೀರ್ಣವಾಗುವುದಲ್ಲದೆ ಶರೀರದ ಸರಿಯಾದ ಬೆಳವಣಿಗೆಗೆ, ಮೂಳೆಗಳ ಬಲವರ್ಧನೆಗಿರ್ಬೋದು ಹಾಗೂ ಹಲ್ಲುಗಳ ಆರೋಗ್ಯಕ್ಕೆ, ಒಟ್ಟಾರೆಯಾಗಿ ಜೀವ ಚೈತನ್ಯಕ್ರಿಗೆ ಇದು ಬಹಳ ಸಹಕಾರಿಯಾಗಿದೆ ಅಂತಾನೆ ಹೇಳಬಹುದು. ತಾಯಿ ಹಾಲು ಸರ್ವಶ್ರೇಷ್ಠ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಹಲವಾರು ಕಾರಣಗಳಿಂದ ಹಾಲಿನ ಉತ್ಪಾದನೆ ಕ್ಷೀಣಿಸಿದಾಗ ಅಥವಾ ಮಗುವಿನ ಅಗತ್ಯಗಳು ಪೂರೈಸಲು ಸಾಧ್ಯವಾದಾಗ ಹಸು, ಎಮ್ಮೆ, ಮೇಕೆಯಂತಹ ಮುಂತಾದ ಪ್ರಾಣಿಗಳ ಹಾಲಿನ ಮೇಲೆ ನಾವು ಅವಲಂಬಿತರಾಗ್ತೀವಿ. ಹಲವು ಪ್ರದೇಶಗಳಲ್ಲಿ ನೋಡಬಹುದು, ಕುದುರೆ, ಒಂಟೆ ಹಾಗೂ ವಿಶೇಷವಾಗಿ ಕತ್ತೆ ಹಾಲನ್ನು ಬಳಸುವುದನ್ನು ಕಾಣಬಹುದು. ಮಾರುಕಟ್ಟೆಯಲ್ಲಿ ಹಾಲಿಗೆ ಪರ್ಯಾಯದ ಅನೇಕ ಕೃತಕ ಆಹಾರಗಳು ಲಭ್ಯವಿದೆ, ಆದರೂ ಅವು ಎಲ್ಲಾ ಮಕ್ಕಳಿಗೂ ಸರಿ ಹೊಂದಲಾರು ಹಾಗೂ ಅವುಗಳ ಉಪಯುಕ್ತತೆ ಅಷ್ಟಕ್ಕಷ್ಟೇ ಅಂತಾನೆ ನಾವು ಹೇಳಬೇಕಾಗುತ್ತೆ. ಕತ್ತೆ ಹಾಲನ್ನ ಯಾವಾಗಲಿಂದ ಬಳಕೆಯನ್ನ ಮಾಡಲಾಗ್ತದೆ, ಅದರ ಇತಿಹಾಸದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಓಕೆ. ಕತ್ತೆಗಳು ಈಕ್ವಿಡೆ ಗುಂಪಿಗೆ ಸೇರ್ತವೆ, ಅಂದ್ರೆ ಕತ್ತೆಗಳು ಕುದುರೆ ಹಾಗೂ ಜೀಬ್ರಾ ತಳಿಗಳಿಗೆ ಹೋಲ್ತವೆ ಎಂದು ಅಥವಾ ಆ ಗುಂಪಿಗೆ ಸೇರುತ್ತೆ ಅಂತ ಎಂದರ್ಥ. ಪ್ರಪಂಚದಾದ್ಯಂತ ಕತ್ತೆಗಳನ್ನು ನಾವು ಸಾಕ್ತಿದ್ದು, ಇದು ಜನ್ನಿಗಳು ಎಂದು ಕರೆಯಲ್ಪಡುವ ಹೆಣ್ಣು ಕತ್ತೆಗಳ ಹಾಲನ್ನು ನಾವು ಸಾವಿರಾರು ವರ್ಷಗಳಿಂದ ಬಳಸಲಾಗ್ತಿದೆ. ನಾವು ನೋಡಬೇಕು ಅಂದ್ರೆ ಕ್ರಿಸ್ತಪೂರ್ವ 4,000 ವರ್ಷಗಳ ಹಿಂದೆನೆ ಕತ್ತೆಗಳನ್ನು ಉತ್ತರ ಆಫ್ರಿಕಾದ ದೇಶಗಳಲ್ಲಿ ಪಳಗಿಸಲಾಗುತ್ತೆಂದು ಹೇಳಲಾಗ್ತಿದೆ. ಆರಂಭದಲ್ಲಿ ಅವು ಸರಕು ಸಾಕಾಣಿಕೆಗಾಗಿ ಕತ್ತೆಗಳನ್ನು ಬಳಸ್ತಿದ್ರು. ತದನಂತರ ಕತ್ತೆಗಳು ಪ್ರಪಂಚದ ಬಹುತೇಕ ಭಾಗಗಳಲ್ಲಿ ವ್ಯಾಪಿಸಿ ಇದು ಮನುಷ್ಯನ ಸಂಗಾತಿಗಳಾಗಿವೆ. ಸಾಮಾನ್ಯವಾಗಿ ಇವು ಒಣ ಹವೆಯನ್ನು ಇಷ್ಟಪಡುವ ಕತ್ತೆಗಳು ಎಂತಹ ಸಂದರ್ಭಗಳಿಗೂ ಇವು ಸುಲಭವಾಗಿ ಒಕ್ಕೊಳ್ಳುತ್ತವೆ. ನಿಧಾನವಾಗಿ ನಡೆಯುವ ಕತ್ತೆಗಳು ಸಂಜೆ ವೇಳೆ ಹೆಚ್ಚು ಕ್ರಿಯಾಶೀಲ ಆಗ್ತವೆ. ಇವು ಸುಮಾರು 25-30 ವರ್ಷಗಳ ಕಾಲ ಬದುಕ್ತವೆ ಅಂತ ಹೇಳ್ಬೋದು. ಪ್ರಪಂಚದ ಹಲವಾರು ಕಡೆ ಇರುವ ಕತ್ತೆಗಳು ಆಫ್ರಿಕಾ, ಏಷ್ಯಾ ಮತ್ತು ಹಿಮಾಲಯದ ತಳಿಗಳನ್ನು ನಾವು ಗುರುತಿಸಬಹುದು. ನಾವು ಭಾರತದಲ್ಲಿ ನೋಡಬಹುದು ಅಂದ್ರೆ ಕತ್ತೆಗಳ ಸಂಖ್ಯೆ ಸುಮಾರು 4.40 ಲಕ್ಷಗಳಿದ್ದು ಕತ್ತೆ ಹಾಲಿನ ಬೇಡಿಕೆ ಇದು ದಿನೇ ದಿನೇ ಹೆಚ್ಚಾಗ್ತಿದೆ. ದೇಶದ ಅನೇಕ ರಾಜ್ಯಗಳಲ್ಲಿ ಅಸಂಘಟಿತ ಕತ್ತೆ ಹಾಲಿನ ಮಾರಾಟಗಾರನ ನೋಡಬಹುದು. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ರಾಜ್ಯಗಳಾದ ತೆಲಂಗಾಣ ಇರ್ಬೋದು, ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಕೇರಳಗಳಲ್ಲಿ ಬೀದಿ ಬೀದಿಗಳಲ್ಲಿ ತೆರಳಿ ಪ್ರತಿ 10 ಮಿಲಿಲೀಟರ್ಗೆ ಸುಮಾರು ರೂ 50-100 ಮಾರುವುದನ್ನು ನಾವು ಕಾಣಬಹುದಾಗಿದೆ. ನಾವು ಪ್ರಾಚೀನ ಕಾಲದಿಂದಲೂ ಕತ್ತೆ ಹಾಲಿಗೆ ಅನೇಕ ದೇಶಗಳು ವಿಶೇಷ ಸ್ಥಾನಮಾನ ನೀಡುವುದನ್ನು ನಾವು ಗಮನಿಸಬಹುದು. ಗ್ರೀಕರ ಪ್ರಕಾರ ಈ ಕತ್ತೆ ಹಾಲು ಒಂದು ಅತ್ಯುಪಯುಕ್ತ ಔಷಧಿ, ಆದರೆ ರೋಮನ್ರಿಗೆ ಅದೊಂದು ಸ್ವಾದಿಷ್ಟ ಹಾಗೂ ಶ್ರೀಮಂತ ಪೇಯವಾಗಿತ್ತು ಅಂತಾನೆ ಹೇಳ್ಬೋದು. ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಕರಿತೀವಲ್ಲ ಹಿಪ್ಪೊಕ್ರಾಟಿಸ್ನ, ಅವನ ಅಭಿಪ್ರಾಯದಲ್ಲಿ ಏನು ಅಂದ್ರೆ ಕತ್ತೆ ಹಾಲು ಅನೇಕ ರೀತಿಯ ವಿಷಬಾಧೆಗಳಿಗೆ, ಹಾವು ಚೇಳುಗಳ ಕಡಿತಕ್ಕೆ, ಕೀಲು ನೋವಿಗೆ ಹಾಗೂ ಗಾಯಗಳಿಗೆ ದಿವ್ಯೌಷಧಿಯಾಗಿತ್ತಂತೆ. 19th and 20th centuries ಕತ್ತೆ ಹಾಲಿನ ಔಷಧಿ ಗುಣಗಳನ್ನು ಚೆನ್ನಾಗಿ ಬಳಸಿಕೊಂಡಿರುವುದನ್ನು ನಾವು ಅನೇಕ ದೇಶಗಳಲ್ಲಿ ನಾವು ಈಗಲೂ ಕಾಣಬಹುದು. ಇಟಲಿಯಲ್ಲಂತೂ ಶತಮಾನಗಳಿಂದಲೂ ಈ ಕತ್ತೆ ಹಾಲನ್ನು ತಾಯಿ ಎದೆಯ ಹಾಲಿನ ಪರ್ಯಾಯವಾಗಿ ಬಳಸುತ್ತಿದ್ದಾರೆ. ಇದಿಷ್ಟು ಕತ್ತೆಯ ಹಾಲಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಕತ್ತೆ ಹಾಲನ್ನ ಮನುಷ್ಯರು ಸೇವನೆ ಮಾಡಬಹುದಾ? ಮಾಡಬಹುದು ಸರ್. ಸೊ ನಮ್ಗೆ ಗೊತ್ತಿನಾಗೆ ಕತ್ತೆ ಹಾಲು ಒಂದು ಉತ್ಕೃಷ್ಟ ರುಚಿಕರ ಆಹಾರವಾಗಿದೆ ಹಾಗೂ ಇದರಲ್ಲಿ ಆರೋಗ್ಯ ಪೂರಕವಾದ ಅಂಶಗಳನ್ನು ಹೇರಳವಾಗಿದೆ. ಹಸುವಿನ ಹಾಲಿಗೆ ಅಲರ್ಜಿ ಉಳ್ಳವರಿಗೆ ಕತ್ತೆ ಹಾಲು ಸುಲಭವಾಗಿ ಹೋಗುತ್ತದೆ. ಇದರಲ್ಲಿ ಹೇರಳವಾಗಿ ಲಿನೋನಿಕ್ ಆಮ್ಲವಿದ್ದು ಪ್ರತಿದಿನ ಕುಡಿಯುವುದರಿಂದ ರಕ್ತದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಮಾಡುತ್ತದೆ. ಉರಿಗಣ್ಣು ಇರಬಹುದು, ಜೇಡ ಚೇಳುಗಳ ಕಡಿತ, ರಕ್ತನಾಳಗಳಿಗೆ ಸಂಬಂಧಿತ ರೋಗಗಳಿಗೆ ಕತ್ತೆ ಹಾಲು ಉತ್ತಮ ಔಷಧಿಯಾಗಿದೆ ಅಂತಾನೆ ಹೇಳಬಹುದು. ಮತ್ತೆ ಕ್ಷಯ ರೋಗ ಉಂಟು ಮಾಡುವ ರೋಗಾಣುಗಳನ್ನು ಇವು ನಿಯಂತ್ರಿಸುತ್ತವೆ. ಕತ್ತೆ ಹಾಲಿನಲ್ಲಿ ಉತ್ತಮ ದರ್ಜೆಯ ಜೀವಸತ್ವಗಳಿದ್ದು ಹಸು ಮೇಕೆಗಳಿಗಿಂತನೂ ಇದು 10 ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುವುದನ್ನು ಸಾಬೀತಾಗಿದೆ. ನಾವು ನಿಯಮಿತವಾಗಿ ಕತ್ತೆ ಹಾಲು ಸೇವಿಸಿದ್ರೆ ರೋಗ ನಿರೋಧಕ ಶಕ್ತಿ ಪ್ರಬಲವಾಗುವುದಲ್ಲದೆ ರಕ್ತಹೀನತೆಗೂ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು. ನಮ್ಗೆ ಗೊತ್ತಿರಂಗೆ ಇದು ಕತ್ತೆ ಹಾಲು ಒಂದು ಸ್ವಾಭಾವಿಕ ಆಹಾರವಾಗಿದ್ದು ಇದರಲ್ಲಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಪ್ರಮಾಣದಲ್ಲಿವೆ. ಹಲವಾರು ವಿಷಯಗಳಲ್ಲಿ ಕತ್ತೆ ಹಾಲು ಹಸುವಿನ ಹಾಲಿಗಿಂತಲೂ ವಿಶೇಷವಾಗಿದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಹಸುವಿನ ಹಾಲಿನ 15% ಮಾತ್ರ ಕೊಲೆಸ್ಟ್ರಾಲ್ ಹಾಗೂ ಕಡಿಮೆ ಕೊಬ್ಬು ಇದ್ದು ಉಪಯುಕ್ತ ಪ್ರೋಟೀನ್ಗಳು ಸಹ ಹಸುವಿನ ಹಾಲಿಗಿಂತ 5 ಪಟ್ಟು ಹೆಚ್ಚಾಗಿದ್ದು ರೋಗ ನಿರೋಧಕತೆಗೆ ಇದು ಪೂರಕವಾಗಿದೆ ಅಂತಲೇ ಹೇಳ್ಬೋದು. ಕತ್ತೆ ಹಾಲಿನ ಪ್ರೋಟೀನ್ಗಳು ತಾಯಿ ಹಾಲಿನ ಪ್ರೋಟೀನ್ಗಳನ್ನೇ ಹೋಲ್ತವೆ ಹಾಗೂ ವೇ ಪ್ರೋಟೀನ್ಗಳು ನಾವು ಏನಂತ ಕರಿತೀವಿ ವೇ ಪ್ರೋಟೀನ್ ಅವು ಪ್ರಮಾಣ 35-50% ವರೆಗಿದೆ. ನಾವು ಹಸುವಿನ ಹಾಲಿಗೆ ಹೋಲಿಸಿದಲ್ಲಿ ಹಸುವಿನ ಹಾಲಿನಲ್ಲಿ 30% ವೇ ಪ್ರೋಟೀನ್ಗಳಿದೆ, ಆದರೆ ಕತ್ತೆ ಹಾಲುಗಳಲ್ಲಿ 35-50% ಒಳಗೆ ಇದೆ. ಹೀಗಾಗಿ ಕತ್ತೆ ಹಾಲು ಸುಲಲಿತವಾಗಿ ಜೀರ್ಣವಾಗುವುದಲ್ಲದೆ ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಬಹುತೇಕ ರಾಷ್ಟ್ರಗಳಲ್ಲಿ ಕತ್ತೆ ಹಾಲು ಜನಪ್ರಿಯವಾಗ್ತಿದ್ದು ಅದರ ಬೇಡಿಕೆ ಸರಬರಾಜಿಗಿಂತಲೂ ಬಹುಪಾಲು ಹೆಚ್ಚಾಗಿರುವುದನ್ನು ನಾವು ಕಂಡುಬಂದಿದೆ. ಕತ್ತೆ ಹಾಲಿನಿಂದ ಏನೆಲ್ಲ ಪ್ರಯೋಜನಗಳು ದೊರಕುತ್ತೆ? ಓಕೆ, ಕತ್ತೆ ಹಾಲು ನಮ್ಮ ಆರೋಗ್ಯಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇದು ಹಸುವಿನ ಹಾಲಿಗೆ ಜನಪ್ರಿಯ ಪರ್ಯಾಯವಾಗಿದೆ ಮತ್ತು ಮಾನವನ ಎದೆ ಹಾಲಿಗೆ ಸಮಾನವಾದ ಪೌಷ್ಟಿಕಾಂಶ ಗುಣಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಕತ್ತೆ ಹಾಲಿನಲ್ಲಿ ಅನೇಕ ಪ್ರಯೋಜನಗಳಿವೆ. ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಇದು ಕಡಿಮೆ ಕೇಸಿನ ಅಂಶ ಹೊಂದಿದ್ದು ಅಲರ್ಜಿಯನ್ನು ತಡೆಯುತ್ತದೆ ಮತ್ತು ಕತ್ತೆ ಹಾಲಿನ ಸೇವನೆಯಿಂದ ತೂಕ ನಿಯಂತ್ರಿಸಿಕೊಳ್ಬಹುದು, ಜೊತೆಗೆ ಎತ್ತರ ಹೆಚ್ಚಿಸಿಕೊಳ್ಬಹುದು ಅಂತ ತಿಳಿದು ಬಂದಿದೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್. ಇದು ದೇಹವು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಮೂಳೆಗಳ ಬಲವರ್ಧನೆಗೆ ಇದು ಮುಖ್ಯವಾಗಿದೆ. ಒಂದು ಅಧ್ಯಯನದ ಪ್ರಕಾರ ಕತ್ತೆ ಹಾಲು ಸೈಟೋಕಿನ್ಸ್ಗಳ ಬಿಡುಗಡೆ ಉತ್ತೇಜಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಲಾಗ್ತಿದೆ. ಮತ್ತೊಂದು ಅಧ್ಯಯನದ ಪ್ರಕಾರ ಕತ್ತೆ ಹಾಲಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪಾದಿಸಲು ಸಹಾಯ ಮಾಡುತ್ತಿದೆ ಅಂತ ತಿಳಿದು ಬಂದಿದೆ. ಇದು ರಕ್ತನಾಳಗಳ ಇಗ್ಗಲು ನೆರವಾಗುತ್ತದೆ ಮತ್ತು ರಕ್ತನಾಳದಲ್ಲಿ ರಕ್ತ ಸಂಚಲನೆ ಸುಧಾರಿಸುತ್ತದೆ, ಜೊತೆಗೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ಬೋದು. ಮರಿ ಹಾಕಿದ ಆರಂಭದಲ್ಲಿ 2 ತಿಂಗಳಲ್ಲಿ ಕತ್ತೆ ಹಾಲಿನಲ್ಲಿರುವ ಖನಿಜಾಂಶ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದ್ದು ನಂತರ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಬಹುತೇಕ ಖನಿಜಾಂಶಗಳು ತಾಯಿ ಹಾಲಿನ ಹೋಲುವಂತಿದ್ದು ಕ್ಯಾಲ್ಸಿಯಂ ಫಾಸ್ಫರಸ್ ಪರಿಮಾಣ ಸಹ ಸುಸ್ಥಿತಿಯಲ್ಲಿದೆ. ಹೀಗಾಗಿ ಕತ್ತೆ ಹಾಲು ಮಕ್ಕಳಿಗೆ ಮಾತ್ರವಲ್ಲದೆ ಎಲ್ಲಾ ವಯೋಮಾನದವರೆಗೂ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು. ಮೂಳೆಗಳ ಬಲವರ್ಧನೆಗೆ, ಹೃದಯ ಸಂಬಂಧಿ ರೋಗಗಳಿಗೆ, ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಹಾಗೂ ಜೀವನ ಚೈತ್ಯಕ್ರಿಯೆಗೆ ಕತ್ತೆ ಹಾಲಿನ ಉಪಯುಕ್ತತೆ ಮತ್ತು ಪ್ರಯೋಗಗಳಿಗೆ ಇದು ಸಾಬೀತಾಗಿದೆ. ನಾವು ನೋಡಬಹುದು, ಸಾಮಾನ್ಯವಾಗಿ 6 ತಿಂಗಳ ನಂತರ ಹಸುಗೂಸುವಿಗೆ ಹಸುವಿನ ಹಾಲನ್ನು ಕುಡಿಸಲು ಪ್ರಾರಂಭಿಸ್ತೀವಿ. ಆದರೆ ಹಸುವಿನ ಹಾಲಿನಲ್ಲಿರುವ ಬೀಟಾ ಲ್ಯಾಕ್ಟೋ ಗ್ಲೋಬುಲಿನ್ ಅಂಶವು ಮಕ್ಕಳಲ್ಲಿ ಅಲರ್ಜಿಗೆ ಕಾರಣವಾಗಬಹುದು. ಈ ಬೀಟಾ ಲ್ಯಾಕ್ಟೋ ಗ್ಲೋಬುಲಿನ್ ಅಂಶ ಕತ್ತೆ ಹಾಲಿನಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಅದು ಯಾವುದೇ ರೀತಿಯ ಅಲರ್ಜಿಗಳನ್ನು ಉಂಟು ಮಾಡುವುದಿಲ್ಲ. ಹಸುವಿನ ಹಾಲಿನಲ್ಲಿರುವ ಕೇಸಿನ್ ಅಂಶವು ಸಹ ಕೆಲವು ಶಿಶುಗಳಲ್ಲಿ ಅಲರ್ಜಿ ಉಂಟು ಮಾಡಬಹುದು, ಆದರೆ ಕತ್ತೆ ಹಾಲಿನಲ್ಲಿರುವ ಕೇಸಿನ್ ತಾಯಿ ಎದೆ ಹಾಲಿನಲ್ಲಿರುವ ಕೇಸಿನಂತೆ ಇದ್ದು ಉಪಯುಕ್ತ ಅಮೈನೋ ಆಮ್ಲಗಳಿಂದ ಸಮೃದ್ಧವಾಗಿದೆ ಅಂತಲೇ ಹೇಳಬಹುದು. ಕತ್ತೆ ಹಾಲು ಹಾಗೂ ಜೀವ ನಿರೋಧಕ ಪ್ರಕ್ರಿಯೆ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಜೀವ ನಿರೋಧಕ ಪ್ರಕ್ರಿಯೆ ಬಗ್ಗೆ ಹೇಳಬೇಕು ಅಂದ್ರೆ ನಾವು ನಮ್ಮ ದೇಹದ ಮೇಲೆ ದಾಳಿ ಮಾಡುವ ಬ್ಯಾಕ್ಟೀರಿಯಾ ಇರಬಹುದು ಮುಂತಾದ ಸೂಕ್ಷ್ಮಾಣುಗಳನ್ನು ನಿಯಂತ್ರಿಸುವಲ್ಲಿ ಲೈಸೋಸೋಮ್ಗಳ ಪಾತ್ರ ಬಹು ದೊಡ್ಡದು ಅಂತಲೇ ಹೇಳ್ಬೋದು. ಈ ಕತ್ತೆ ಹಾಲಿನಲ್ಲಿ ಅತಿ ಹೆಚ್ಚು ಪ್ರಮಾಣದ ಲೈಸೋಸೋಮ್ಗಳ ಜೊತೆಗೆ ಲ್ಯಾಕ್ಟೋಫೆರಿನ್ ಮತ್ತು ಲ್ಯಾಕ್ಟೋಪರಾಕ್ಸೈಡ್ ಕಿಣ್ವಗಳು ಸಹ ಹೇರಳವಾಗಿದೆ. ಹೀಗಾಗಿ ಹುಟ್ಟಿದ ಮಕ್ಕಳಲ್ಲಿ ಉದರ ಹಾಗೂ ಕರುಳಿಗೆ ಸಂಬಂಧಿಸಿದ ರೋಗಗಳನ್ನು ನಿಯಂತ್ರಿಸಲು ಕತ್ತೆ ಹಾಲು ನೆರವಾಗ್ತಿದೆ ಅಂತಲೇ ಹೇಳ್ಬೋದು. ಇದರೊಂದಿಗೆ ಲ್ಯಾಕ್ಟೋಸ್ ಅಂಶ ಸಹ ಹೆಚ್ಚಾಗಿರುವುದರಿಂದ ಕರುಳಿನಲ್ಲಿ ಜೈವಿಕ ಕ್ರಿಯೆಗೆ ಪೂರಕ ಸೂಕ್ಷ್ಮಾಣುಗಳಾದ ಲ್ಯಾಕ್ಟೋಬೆಸಿಲಸ್ ಜೀವಿಗಳು ಉಲುಸಾಗಿ ಬೆಳೆಸಲು ಇದು ಕಾರಣ ಆಗ್ತವೆ. ಕತ್ತೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಖನಿಜಾಂಶ ಸಹ ಹೇರಳವಾಗಿದ್ದು ಲ್ಯಾಕ್ಟೋ ಸಹಾಯದಿಂದ ಇದು ಕರುಳಿನಲ್ಲಿ ಇದು ಸುಲಭವಾಗಿ ಜೀರ್ಣವಾಗಿ ಮಕ್ಕಳ ಮೂಳೆಗಳ ಬೆಳವಣಿಗೆ ಸಹಕಾರಿಯಾಗ್ತದೆ. ಕತ್ತೆ ಹಾಲಿನಲ್ಲಿ ಮತ್ತು ಕಬ್ಬಿನಾಂಶ ಸಹ ತಾಯಿ ಹಾಲಿನ ಒಲುವುದರಿಂದ ಹೆಚ್ಚು ಲಿನೋಲಿಕ್ ಆಮ್ಲವಿರುವುದರಿಂದ ಮಕ್ಕಳಲ್ಲಿ ಅಲರ್ಜಿ ಉಂಟಾಗುವ ಕೆಲವು ಚರ್ಮ ರೋಗಗಳಿಗೂ ಇದು ಸುಲಭವಾಗಿ ಗುಣವಾಗ್ತಿದೆ ಅಂತಲೇ ಹೇಳಬಹುದು. ನಾವು ನಿಶ್ಚಿತವಾಗಿ ಹೇಳಬೇಕು ಅಂದರೆ ಉಳಿದೆಲ್ಲ ಜಾನುವಾರುಗಳ ಹಾಲಿಗೆ ಹೋಲಿಸಿದರೆ ಕತ್ತೆ ಹಾಲು ತಾಯಿ ಹಾಲಿಗೆ ಬಹುತೇಕ ಸರಿಸಮಾನವಾಗಿರುವುದು ಕಂಡುಬರುತ್ತದೆ. ಹೀಗೆಂದು ಅದನ್ನು ನಿಸ್ಸಂದೇಹವಾಗಿ ತಾಯಿ ಹಾಲಿಗೆ ಪರ್ಯಾಯವಾಗಿ ಹಸುಗೂಸುಗಳಲ್ಲಿ ಉಪಯೋಗಿಸಬಹುದು. ಅಷ್ಟೇ ಅಲ್ಲದೆ ಪೂರಕ ಆಹಾರವಾಗಿ ಇದನ್ನು ಪ್ರತಿಯೊಬ್ಬರು ಬಳಸಬಹುದು. ಆದರೆ ವರ್ಷದ ಎಲ್ಲಾ ಕಾಲದಲ್ಲೂ ಕತ್ತೆ ಹಾಲು ಲಭ್ಯತೆ ಸರಿಸಮಾನವಾಗಿರುವುದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಕತ್ತೆಗಳು ಫೆಬ್ರವರಿ ಮತ್ತು ಜುಲೈ ಅವಧಿಯಲ್ಲಿ ಹೆಚ್ಚಾಗಿ ಮರಿಗಳನ್ನು ಹಾಕುತ್ತವೆ. ಉಳಿದ ಅವಧಿಯಲ್ಲಿ ಕತ್ತೆ ಹಾಲಿನ ಲಭ್ಯತೆ ಕಡಿಮೆ ಎಂದು ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಸಂವರ್ಧನೆ ಮತ್ತು ಕತ್ತೆ ಹಾಲಿನ ಇಳುವರಿ ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆ ನಡೆಯುತ್ತಿರುವುದರಿಂದ ಅದೊಂದು ಚೇತೋಹಾರಿ ಬೆಳವಣಿಗೆ ಅಂತಲೇ ಹೇಳಬಹುದು. ಕತ್ತೆಯ ಹಾಲಿಗೆ ಬೇಡಿಕೆ ಹೆಚ್ಚಾಗುತ್ತಿದ್ದಂತೆ ರಾಷ್ಟ್ರೀಯ ಸಂಶೋಧನಾ ಕೇಂದ್ರ NRIC ಹರಿಯಾಣದ ಇಸಾರ್ನಲ್ಲಿ ಕತ್ತೆ ಹಾಲಿನ ಡೈರಿಯನ್ನು ಸ್ಥಾಪಿಸಿದೆ. ಇದು ದೇಶದ ಮೊಟ್ಟ ಮೊದಲ ಕತ್ತೆ ಹಾಲಿನ ಡೈರಿಯಿಂದೇ ಹೆಗ್ಗಳಿಕೆ ಕಾರಣವಾಗಿದೆ. ನಾವು ಹಸು ಅಥವಾ ಮೇಕೆ ಹಾಲನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಕೆಯನ್ನ ಮಾಡ್ತೀವಿ. ಕೆಲವು ಸಾರಿ ನೇರವಾಗಿ ಕುಡಿತೀವಿ, ಇನ್ ಕೆಲವು ಸಂದರ್ಭಗಳಲ್ಲಿ ಟೀ ಮತ್ತೆ ಕಾಫಿ ಮಾಡಿ ಕುಡಿತಕ್ಕಂಥದ್ದು, ಇನ್ನು ಪಾಯಸ ಮಾಡಿ ಕುಡಿಯುವಂತದ್ದು, ಹಾಗೆಯೇ ಅನೇಕ ತರಹದ ಸಿಹಿ ಖಾದ್ಯಗಳಿಗೆ ನಾವು ಹಾಲನ್ನ ಬಳಕೆಯನ್ನ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಈ ಕತ್ತೆ ಹಾಲನ್ನ ನಾವು ಹೇಗೆಲ್ಲ ಬಳಕೆಯನ್ನ ಮಾಡಬಹುದು? ಕತ್ತೆ ಹಾಲಿನ ನಿಯಮಿತ ಸೇವನೆಯಿಂದ ಕೆಲವು ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಸೌಂದರ್ಯ ಕೂಡ ಹೆಚ್ಚಿಕೊಳ್ಬಹುದು. ಕತ್ತೆ ಹಾಲು ಆಹಾರ ಪದಾರ್ಥಕ್ಕಿಂತ ಹೆಚ್ಚಾಗಿ ಸೌಂದರ್ಯ ವರ್ಧಕಗಳಿಗೆ ಬಳಸುವುದಕ್ಕೆ ನಾವು ಇದು ಹೆಸರುವಾಸಿಯಾಗಿದೆ. ಕತ್ತೆ ಹಾಲನ್ನು ಮಾಯಿಶ್ಚರೈಸರ್ ಮತ್ತು ಸಾಬೂನುಗಳ ತಯಾರಿಕೆಯಲ್ಲಿ ಬಳಸಲಾಗ್ತಿದೆ. ಕತ್ತೆ ಹಾಲಿನಲ್ಲಿ ಪ್ರೋಟೀನ್ ಇದ್ದು ಅವು ನೀರನ್ನು ಹಿಡಿದಿರುವ ಸಾಮರ್ಥ್ಯ ಹೊಂದರಿಂದ ಮಾಯಿಶ್ಚರೈಸರ್ಗಳಲ್ಲೂ ಬಳಕೆ ಮಾಡಲಾಗ್ತಿದೆ. ಕ್ರೀಮ್ಗಳು ಇರಬಹುದು, ಸಾಬೂನು ಮತ್ತು ಶಾಂಪುಗಳ ತಯಾರಿಕೆಯಲ್ಲಿ ಇವನ್ನು ಬಳಸಲಾಗ್ತಿದೆ ಅಂತಾನೆ ಹೇಳ್ಬಹುದು. ಓ, ಹಾಗೆ ಹಾಗೆ ಬೇರೆ ತರದಲ್ಲೂ ಕೂಡ ಅದರ ಬಳಕೆಯನ್ನು ಮಾಡಬಹುದು. ಇನ್ನು ಕಾಫಿ ಟೀನು ಕೂಡ ಮಾಡಬಹುದು ಇದರಲ್ಲಿ. ಹೌದು ಸರ್, ಮಾಡಬಹುದು. ಆತರವೂ ಕೂಡ ಇದರ ಬಳಕೆಯನ್ನು ಮಾಡಬಹುದು. ಯಾಕೆಂದ್ರೆ ಅನೇಕರಿಗೆ ನೀವು ಆಗ್ಲೇ ಹೇಳಿದಾಗೆ ಹಾಲು ಒಗ್ಗಿ ಬರಲ್ಲ, ನೇರವಾಗಿ ಹಾಲು ಕುಡಿಲಿಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಟೀ ಮಾಡಬಹುದು, ಕಾಫಿ ಮಾಡಬಹುದು, ಯಾವುದೇ ರೀತಿಯಲ್ಲಿ ಮತ್ತೆ ಬೇರೆ ತರಹದ ಖಾದ್ಯಗಳನ್ನು ಕೂಡ ಮಾಡಬಹುದು ಅನ್ನುವಂಥದ್ದು. ಇಷ್ಟೆಲ್ಲ ಮಹತ್ವ ಇರತಕ್ಕಂತ ಈ ಕತ್ತೆ ಹಾಲಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ನಮ್ಮ ಸ್ಥಳೀಯ ರೈತರು ಅದರ ಒಂದು ಪ್ರಯತ್ನವನ್ನು ಮಾಡಬಹುದು ಹೇಗೆ? ಹೌದು, ಇತ್ತೀಚೆಗೆ ನಾವು ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಅದು ಮಂಗಳೂರಿನಲ್ಲಿ ಕತ್ತೆ ಡೈರಿ ಸ್ಥಾಪನೆ ಆಗ್ತಾ ಇದೆ, ತಿಳಿದು ಬಂದಿದೆ. ಇದು ಅದು ನೋಡಬಹುದು ಈಗ ಬೇರೆ ಇತರ ರಾಜ್ಯಗಳಾದ ತೆಲಂಗಾಣದಲ್ಲಿ ಇರಬಹುದು ಅಥವಾ ಆಂಧ್ರದಲ್ಲಿ ಆಂಧ್ರಪ್ರದೇಶದಲ್ಲಿ ಇರಬಹುದು, ತಮಿಳುನಾಡಲ್ಲಿ ಅಲ್ಲಿ ಕತ್ತೆ ಡೈರಿ ಫಾರ್ಮ್ ಗಳನ್ನೇ ತೆರೆತಿದ್ದಾರೆ. ಇಲ್ಲಿ ಕೂಡ ಸಾಧ್ಯತೆ ಇದೆ. ಎಷ್ಟು ಪ್ರಮಾಣದಲ್ಲಿ ಹಾಲು ನೀಡುತ್ತೆ ಸರ್ ಒಂದು ಕತ್ತೆ? ಓಕೆ, ಒಂದು ಕತ್ತೆ ಸುಮಾರು 250 ಮಿಲಿಯಿಂದ 500 ಮಿಲಿ ಅಷ್ಟೇ ಇಳುವರಿ ಕಡಿಮೆನೆ. ಅದರಿಂದ ಹೆಚ್ಚು ನೀವು ಸಾಕಿದಷ್ಟು ಹೆಚ್ಚು ಹಾಲನ್ನು ನಾವು ಗಳಿಕೆ ಮಾಡ್ಕೊಬಹುದು. ತಾವಾಗ್ಲೇ ಹೇಳಿದ್ರಿ, ಆ ಕಾರಣದಿಂದಲೇ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಇದರ ಇಳುವರಿಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ. ಇನ್ನು ಸಾಮಾನ್ಯವಾಗಿ ಪೇಟೆ ಪಟ್ಟಣಗಳಲ್ಲಿ ನಾವು ನೋಡ್ತೇವೆ, ಬೀದಿ ಬೀದಿಗಳಲ್ಲಿ ಕತ್ತೆಗಳನ್ನ ತಂದು ಕತ್ತೆ ಹಾಲು ಅಂತ ಹೇಳಿ ಮಾರಾಟವನ್ನ ಮಾಡ್ತಾರೆ. ಅದು ಕೂಡ ಮಕ್ಕಳಿಗೆ ಕುಡಿಸ್ಬೇಕು ಒಳ್ಳೇದು ಅಂತ ಅನ್ನೋ ಒಂದಂತು. ಮತ್ತೆ ಅತ್ಯಲ್ಪ ಪ್ರಮಾಣಕ್ಕೆ ಒಂದು ಒಳಗೆ ಒಂದು 50 ರಿಂದ 100 ರೂಪಾಯಿ ವರೆಗೂ ಕೂಡ ಬೆಲೆಯನ್ನ ನಿಗದಿ ಮಾಡ್ತಾರೆ. ಅಷ್ಟೊಂದು ದುಬಾರಿನ ಅಷ್ಟೊಂದು ಬೆಲೆಯನ್ನ ಕೊಡಬಹುದಾ ಹೇಗೆ ಅದಕ್ಕೆ? ಯಾಕೆಂದ್ರೆ ನಾನು ಹೇಳ್ದಂಗೆ ಕತ್ತೆ ಹಾಲಿನಲ್ಲಿ ಅಧಿಕವಾದ ಪೌಷ್ಟಿಕಾಂಶಗಳು ಇದ್ದು ಅದು ತಾಯಿ ಎದೆ ಹಾಲಿಗೆ ಸಮಾನವಾಗಿರೋದ್ರಿಂದ ಯಾವುದೇ ಅಲರ್ಜಿಗೆ ಕಾರಣವಾಗದೆ ಇರೋದಕ್ಕೆ ಮತ್ತು ಎಷ್ಟೋ ಕಾಯಿಲೆಗಳಿಗೆ ಮತ್ತು ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸುವಲ್ಲಿ ಅದು ಮಹತ್ವ ಪಡೆದರಿಂದ ಸೊ ಈಗ ಬೇಡಿಕೆ ಆಗಿದೆ ಅದು. ಸರ್, ನಮ್ಮ ಕೇಳುಗರ ದೃಷ್ಟಿಯಿಂದ ಮತ್ತೊಮ್ಮೆ ಹೇಳಿ, ಕತ್ತೆ ಹಾಲಿನಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ, ಹಸುವಿನ ಹಾಲಿಗಿಂತಲೂ ಕೂಡ ಹೇಗೆ ಅದು ಭಿನ್ನವಾಗಿರುತ್ತೆ? ಪೋಷಕಾಂಶಗಳು ಹೇಳಬೇಕು ಅಂದ್ರೆ ನೀರಿನ ಜೊತೆ ಕೊಬ್ಬು, ಸಾರಜನಕ, ಸಕ್ಕರೆ, ಪಿಷ್ಟ, ವಿಟಮಿನ್ ಮತ್ತು ಖನಿಜಾಂಶಗಳು ಅದವಾಗಿ ಬೆರೆತಿದ್ದಾವೆ. ನಾವು ನೋಡಬೇಕು ಅಂದ್ರೆ ತಾಯಿ ಹಾಲಲ್ಲಿ ನೀರಿನಂಶ 87.70% ಇದ್ದು, ಕೊಬ್ಬಿನಂಶ 3.60%, ಸಾರಜನಕ 1.80%, ಪಿಷ್ಟ 6.80% ಮತ್ತು ಖನಿಜಾಂಶಗಳು 0.1% ಇದ್ದಾವೆ. ನಾವು ಕತ್ತೆ ಹಾಲು ಅದು ಹೋಲಿಸಿದಾಗ ಕತ್ತೆ ಹಾಲು ತಾಯಿ ಹಾಲಿಗೆ ಸಮಾನವಾಗಿ ನೀರಿನಂಶ 90%ಇದ್ದು, ಕೊಬ್ಬಿನಂಶ 1.30%, ಸಾರಜನಕ 1.70%, ಪಿಷ್ಟ 6.50% ಮತ್ತು ಖನಿಜಾಂಶಗಳು 0.50% ಇದೆ. ಇದು ಕತ್ತೆ ಹಾಲು ತಾಯಿಗೆ ಹತ್ತಿರದಲ್ಲಿ ಪೋಷಕಾಂಶಗಳ ದೃಷ್ಟಿಯಿಂದ ಬಹಳ ಹತ್ತಿರದಲ್ಲಿ ಇರತಕ್ಕಂಥದ್ದು, ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಅದೇ ರೀತಿ ಹಸುವಿನ ಹಾಲಿನ ಜೊತೆಗೆ ನಾವು ಕತ್ತೆ ಹಾಲನ್ನ ಹೋಲಿಕೆ ಮಾಡಿದಾಗ ಎಷ್ಟು ಹಸುವಿನ ಹಾಲಿನಲ್ಲಿ ಈ ಎಲ್ಲ ಪ್ರಮಾಣಗಳು ಅಂತ ಅಂದ್ರೆ ನೀರು, ಕೊಬ್ಬು, ಸಸಾರಜನಕ, ಪಿಷ್ಟ ಮತ್ತು ಖನಿಜಾಂಶಗಳು ಎಷ್ಟು ಪ್ರಮಾಣದಲ್ಲಿ ಇರುತ್ತೆ? ಹಸುವಿನ ಹಾಲು ನೋಡಿದಾಗ ನೀರಿನಂಶ 86.60% ಕೊಬ್ಬಿನಾಂಶ ಕತ್ತೆ ಮತ್ತು ತಾಯಾಲಿಗಿಂತ ಹೆಚ್ಚಾಗಿದೆ, 4.60% ಸಾಸಾರಜನಕ 3.40% ಪಿಷ್ಟ ಅದು ತಾಯಿ ಹಾಲು ಮತ್ತು ಕತ್ತೆ ಹಾಲಿಗಿಂತ ಸ್ವಲ್ಪ ಕಮ್ಮಿ ಇದೆ, 4.9% ಖನಿಜಾಂಶಗಳು ಅದು ಹೇರಳವಾಗಿದೆ ಹಸುವಿನಲ್ಲಿ 0.70% ಇದೆ. ಅದೇ ರೀತಿ ಮೇಕೆ ಹಾಲಿನ ಬಳಕೆಯನ್ನು ಕೂಡ ಮಾಡಲಾಗ್ತಿದೆ. ಮೇಕೆ ಹಾಲು ಮತ್ತೆ ಕತ್ತೆ ಹಾಲನ್ನ ನಾವು ನೋಡಿದಾಗ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಸರ್ ಈ ಎಲ್ಲ ಅಂಶಗಳು? ಓಕೆ, ಮೇಕೆ ಹಾಲಿನಲ್ಲಿ ನೋಡಿದಾಗ ನೀರಿನಂಶ 86.50% ಕತ್ತೆ ಹಾಲಿಗಿಂತ ಕಮ್ಮಿ ಇದೆ, ಮತ್ತು ಕೊಬ್ಬಿನಾಂಶ ಮೇಕೆ ಹಾಲಿನಲ್ಲಿ ಜಾಸ್ತಿ ಇದ್ದು ಕತ್ತೆ ಹಾಲಿಗೆ ಕಂಪೇರ್ ಮಾಡಿದ್ರೆ 4.50% ಸಾಸಾರಜನಕ 3.50% ಪಿಷ್ಟ 4.70% ಕತ್ತೆ ಹಾಲಲ್ಲಿ ಅಧಿಕವಾಗಿದೆ ಮತ್ತು ತಾಯಿ ಹಾಲಲ್ಲೂ ನಾವು ಲ್ಯಾಕ್ಟೋಸ್ ಹೆಚ್ಚಾಗಿರೋದನ್ನ ನೋಡಬಹುದು. ಖನಿಜಾಂಶಗಳು 0.80% ಇದೆ. ಅಂತಂದ್ರೆ ಈ ಎಲ್ಲ ಕಾರಣದಿಂದಾಗಿ ಕತ್ತೆ ಹಾಲು ಒಂದಷ್ಟು ಶ್ರೇಷ್ಠತೆಯನ್ನ ಪಡೆದುಕೊಳ್ಳುತ್ತೆ. ಹೌದು, ಈ ಕತ್ತೆ ಹಾಲನ್ನ ನೇರವಾಗಿ ಸೇವನೆಯನ್ನ ಮಾಡಬಹುದು ಅಥವಾ ಅದನ್ನ ಕಾಯಿಸಿ ಸೇವನೆ ಮಾಡಬೇಕು? ಅದು ಕಾಯಿಸಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ನಾವು ಕರಿಬೇಕಾದ್ರೆ ಅದು ಡೈರೆಕ್ಟ್ ಆಗಿ ಕುಡಿಯೋದ್ರಿಂದ ಅದರಲ್ಲಿಯ ಸೂಕ್ಷ್ಮಾಣು ಜೀವಿಗಳು ಇರೋದ್ರಿಂದ ನಾವು ಏನ್ ಹೇಳ್ತೀವಿ, ಕತ್ತೆ ಹಾಲನ್ನು ಕಾಯಿಸಿ ಕುಡಿದ್ರೆ ತುಂಬಾ ಅತ್ಯುತ್ತಮ ಅಂತಾನೆ ಹೇಳಬಹುದು. ಅಂತಂದ್ರೆ ನಾವು ಬೀದಿನಲ್ಲಿ ಬಂದ್ರು ಅನ್ನೋ ಕಾರಣಕ್ಕೆ ನೇರವಾಗಿ ಅವ್ರು ಕಡೆದ ಕೊಟ್ಟ ತಕ್ಷಣ ಅದನ್ನ ಕುಡಿಯುವಂತದ್ದಲ್ಲ, ನಾವು ಕರ್ಸ್ಕೊಂಡು ಇಟ್ಕೊಂಡ್ರು ಕೂಡ ಅದನ್ನ ಮನೆಗೆ ತಂದು ಕಾಯಿಸಿ ಆನಂತರ ಮಕ್ಕಳಿಗೆ ಕುಡಿಸ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಈ ಕತ್ತೆ ಹಾಲಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಟ್ಟಿನಲ್ಲಿ ಕತ್ತೆ ಹಾಲು ಒಂದು ಸ್ವಾದಿಷ್ಟ ಸಮೃದ್ಧ ಹಾಗೂ ಸಂಪೂರ್ಣ ಆಹಾರವೆಂದು ಕರೆಯಲು ಯಾವುದೇ ಅಡ್ಡಿಯಿಲ್ಲ. ಕಾರಣತೆಗಳಿಂದ ಎದೆ ಹಾಲಿನ ಲಭ್ಯತೆ ಮಕ್ಕಳಿಗೆ ಕಡಿಮೆಯಾದಲ್ಲಿ ಕತ್ತೆ ಹಾಲೆ ಅತ್ಯುತ್ತಮ ಪರ್ಯಾಯ ಅಂತಾನೆ ಹೇಳಬಹುದು. ಹಸುವಿನ ಹಾಲಿನ ಅಲರ್ಜಿಯುಳ್ಳ ಮಕ್ಕಳಿಗಂತೂ ಇದು ವರದಾನವೇ ಅಂತಾನೆ ಹೇಳಬಹುದು. ಅಬಾಲವೃದ್ಧರಾದಿಯಾಗಿ ಪ್ರತಿಯೊಬ್ಬರಿಗೂ ಉತ್ಕೃಷ್ಟ ಪೋಷಾಂಶಗಳನ್ನು ಒದಗಿಸುವ ಜೊತೆಗೆ ಅನೇಕ ರೋಗ ರುಜಿನಗಳಿಗೂ ದಿವ್ಯೌಷಧಿಯಾದ ಕತ್ತೆ ಹಾಲಿನ ಲಭ್ಯತೆಯನ್ನು ಹೆಚ್ಚಿಸುವ ಜೊತೆಗೆ ಇದರ ಉಪಯುಕ್ತತೆಯ ಬಗ್ಗೆ ಸಮಾಜದಲ್ಲಿ ಅರಿವನ್ನು ಮೂಡಿಸುವ ಕೆಲಸವು ಹೆಚ್ಚಾಗಬೇಕಿದೆ ಅಂತಾನೆ ಹೇಳ್ತೇನೆ. ಅಂತಂದ್ರೆ ಇದು ತಾಯಿಯ ಎದೆ ಹಾಲು ಏನಿರುತ್ತೋ ಅದಕ್ಕೆ ಹತ್ತಿರದಲ್ಲಿ ಇರತಕ್ಕಂಥದ್ದು, ಅಷ್ಟೇ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಂದರ್ಭದಲ್ಲಿ ತಾಯಿಯ ಎದೆ ಹಾಲು ಸಿಗ್ಲಿಲ್ಲ ಅಂತ ಅಂದಾಗ ನಾವು ಕತ್ತೆ ಹಾಲನ್ನ ಮಕ್ಕಳಿಗೆ ನೀಡತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ಕತ್ತೆಗಳಿಂದ ಕೇವಲ ಕತ್ತೆಯ ಹಾಲಷ್ಟೇ ಶ್ರೇಷ್ಠ ಅಲ್ಲ, ಕತ್ತೆಯ ತ್ಯಾಜ್ಯ ಅದ್ರ ಗಂಜಲ ಇರಬಹುದು ಮತ್ತೆ ಅದರ ತ್ಯಾಜ್ಯ ಇರಬಹುದು, ಅದು ಕೂಡ ಹೆಚ್ಚು ಉಪಯುಕ್ತವಾದಂಥದ್ದು ಮತ್ತೆ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥದ್ದು. ನಮ್ಮ ಬೆಳೆಗೆ ಅಥವಾ ಗಿಡ ಮರಗಳಿಗೆ ಬೇಕಾದಂತಹ ಹೆಚ್ಚು ಪೋಷಕಾಂಶವನ್ನು ಹೊಂದಿರುತ್ತೆ. ಕತ್ತೆಯ ಗಂಜಲ ಹೆಚ್ಚು ಘಾಟನ್ನ ಹೊಂದಿರುತ್ತೆ. ಘಾಟು ಯಾಕೆ ಹೆಚ್ಚಾಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಹೆಚ್ಚಿನ ಪೋಷಕಾಂಶಗಳು, ಆ ಕಾರಣಕ್ಕಾಗಿ ಅದು ಹೆಚ್ಚು ಘಾಟನ್ನ ಸ್ರವಿಸುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರು ಒಂದು ಅಥವಾ ಎರಡು ಕತ್ತೆಯನ್ನ ಸಾಕಾಣಿಕೆ ಮಾಡುವ ಮೂಲಕ ಅದರ ತ್ಯಾಜ್ಯದ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು, ಜೊತೆಗೆ ಅದರಿಂದ ಕೆಲವೊಂದು ಕೆಲಸಗಳನ್ನು ಕೂಡ ಮಾಡಿಸಬಹುದು, ಹಾಗೂ ಅದರ ಹಾಲನ್ನ ಕರೆದು ಸೇವನೆಯನ್ನ ಮಾಡುವ ಮೂಲಕ ಆರೋಗ್ಯ ವೃದ್ಧಿಯನ್ನು ಕೂಡ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಈ ಕತ್ತೆಯ ಹಾಲಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ಮೊಬೈಲ್ ಸಂಖ್ಯೆ 8970415197. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನ. 8970415197. ಒಳ್ಳೆದು ಡಾಕ್ಟರ್ ವಿನೂತನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕತ್ತೆಯ ಹಾಲಿನ ಪ್ರಾಮುಖ್ಯತೆ ಹಾಗೂ ಅದರ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಾನವರ ಹಾಲಿಗೆ ಸಾಟಿಯಾದ ಕತ್ತೆ ಹಾಲು ಇದರ ಪ್ರಾಮುಖ್ಯತೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರಕ್ರಿಯಾ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೆ ವಿನೂತನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿನ ಉತ್ಪಾದನಾ ಅಸ್ವಸ್ಥತೆಗಳು ಮತ್ತು ಅದರ ಆರ್ಥಿಕ ಪರಿಣಾಮ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರಕ್ರಿಯಾ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ರಮೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಇದುವರೆಗೆ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೇಳಿದರೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗುತ್ತಿರುವ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ದತೆ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ರಸಾಯನಶಾಸ್ತ್ರ. ವಿಷಯ ತಜ್ಞರು ಅರಸೀಕೆರೆಯ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಜಗದೀಶಯ್ಯ ವಿಎಸ್ ಅವರು. ನೆನಪಿಡಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ದತೆ, ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮದ ವಿಷಯ ರಸಾಯನಶಾಸ್ತ್ರ. ಭಾಗವಹಿಸುವ ವಿಷಯ ತಜ್ಞರು ಅರಸೀಕೆರೆಯ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ವಿಎಸ್ ಜಗದೀಶಯ್ಯ ಅವರು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. Thank you. ಪ್ರಿಯ ಕೇಳಿದರೆ, ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಆಹಾ ಬ್ರಹ್ಮಚಾರಿ ಚಿತ್ರದ ಕೆಲವು ಗೀತೆಗಳನ್ನು ಕೇಳುತ್ತಿರುವಿರಿ. ತಾವೀಗ ಕೇಳಿದ್ದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಶ್ಯಾಮಸುಂದರ ಕುಲಕರ್ಣಿಯವರ ಗೀತೆ. ಸಂಗೀತ ನೀಡಿದ್ದಾರೆ ರಾಜ್ಕೋಟಿ. ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮಂಜುಳಾ ಗುರುರಾಜ್ ಹಾಡಿರುವ ಆಹಾ ಬ್ರಹ್ಮಚಾರಿ ಚಿತ್ರದ ಇನ್ನೊಂದು ಗೀತೆಯನ್ನು. ಲಂಬೋದರ ಲಕುಮಿಕರ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೋತ ಅಂಬಾಸುತ ಅಮರ ವಿನೋತ ಲಂಬೋದರ ಲಕುಮಿಕರ ಸುವೆ ಬನಾರಿ ಆರಾಧಿಸುವೆ ಬನಾರಿ ಪ್ರೀತಿಸು ನನ್ನ ದಯ ತೋರಿ ಆರಾಧಿಸುವೆ ಬನಾರಿ ಕೆಂದೆಯ ನಾ ಬಯಸಿ ಬಂದನೆ